ಆದ್ಯತೆ ನೀಡುವಂತೆ ಬಿಬಿಎಂಪಿಗೆ ಮುಖ್ಯಮಂತ್ರಿ ಸೂಚನೆ. ಶೂನ್ಯ ಬಡ್ಡಿ ದರದಲ್ಲಿ 14 ಲಕ್ಷ ರೈತರಿಗೆ ಸಾಲ ಸೌಲಭ್ಯ, ಸಚಿವ ಎಸ್ಟಿ ಸೋಮಶೇಖರ್. ಕೋವಿಡ್ ಸೋಂಕಿನ ಪ್ರಮಾಣ ಇಳಿಮುಖ, ರಾಜ್ಯಾದ್ಯಂತ ವಿಧಿಸಲಾಗಿದ್ದ ರಾತ್ರಿ ಕರ್ಫ್ಯೂ ವಾಪಸ್. ಮತ್ತು ಕೇದಾರನಾಥದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಶ್ರೀ ಆದಿಶಂಕರಾಚಾರ್ಯರ ಪುತ್ಥಳಿ ಅನಾವರಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35. ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಕೇಳಿದ್ರೆ ಮಡಿಕೇರಿ ತಾಲೂಕು ಚೇರಂಬಾಣೆ ಗ್ರಾಮದ ಹೊಸಮನೆ ಶೋಭಾ ವೆಂಕಪ್ಪ ಅವರ ಜೊತೆಗೆ ಮಾತನಾಡ್ತಾ ಇದೀವಿ. ಶೋಭಾ ಅವರು ಕೃಷಿಕರು, ಹಾಗೆ ವಿಭಿನ್ನ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಸಿಕೊಂಡಿದ್ದಾರೆ. ನಮ್ಮ ರೇಡಿಯೋ ಕೇಳುಗರು ನಾರಿ ದಾರಿ ಈ ಕಾರ್ಯಕ್ರಮದಲ್ಲಿ ಇವರನ್ನ ಇವತ್ತು ಪರಿಚಯಿಸ್ತಾ ಇದೀವಿ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ತಾವು ಏನು ಓದಿದ್ದು ಸರ್? ನಾನು ಸೆಕೆಂಡ್ ಪಿಯುಸಿ ಓದಿದ್ದೇನೆ ಸರ್, ಮತ್ತೆ ಕಂಪ್ಯೂಟರ್ ಅಡ್ವಾನ್ಸ್ಡ್ ಡಿಪ್ಲೊಮಾ ಕೋರ್ಸ್ ಮಾಡಿದ್ದೇನೆ ಸರ್. ಹೌದಾ? ಹೌದು ಸರ್. ತವ್ರ ಮನೆ ಯಾವ್ದು ಸರ್? ನಂದು ತವರ್ ಮನೆ ಸೋಮರ್ಪೇಟೆ ತಾಲೂಕು ವಾಲ್ನೂರು ತ್ಯಾಗತ್ತೂರು ಗ್ರಾಮ ಸರ್. ಪಪ್ಪನ ಹೆಸರು ಚಂಗಪ್ಪ ಅಂತ, ಅಮ್ಮ ಶಾರದ ಅಂತ. ಓಹೋ, ಅಲ್ಲಿ ಕೃಷಿ ಕುಟುಂಬದಲ್ಲೇ ಬೆಳೆದವರು ನೀವಲ್ವಾ? ನಾನು ಚಿಕ್ಕದ್ರಿಂದ ಅಜ್ಜಿ ಮನೇಲಿ ಇದ್ದೆ ಸರ್, ಕಂಬಿಬಾಣೆ ಕಾಸ್ಪಾಡಿ ಮನೆ ಅಂತ. ಅಜ್ಜಿ ತಾತ ಇಬ್ರು ಅಷ್ಟೇ ಸರ್, ಕೃಷಿ ಅಂದ್ರೆ ತುಂಬಾ ಹಾರ್ಡ್ ವರ್ಕರ್ ಸರ್ ಅವರಿಬ್ರು ಕೂಡ. ಹಾಗೆ ನಮ್ಮನ್ನ ಚಿಕ್ಕದ್ರಿಂದಲೇ ಅವ್ರು ಯಾವ ಕೆಲಸ ಮಾಡುವಾಗ ಸರ್ ಒಟ್ಟಿಗೆ ಕರ್ಕೊಂಡು ಹೋಗ್ತಿದ್ರು ಸರ್. ಬಟ್ ಅವ್ರು ಮಾಡೋ ಕೆಲಸ ನಾವು ಒಟ್ಟಿಗೆ ಮಾಡ್ಬೇಕು, ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಬೇಕು ಅಂತ ತುಂಬಾ ಇದ್ ಮಾಡ್ತಾ ಇದ್ರು ಸರ್. ಅಂದ್ರೆ ಈ ಟೈಮಲ್ಲಿ ನಾವು ಕೆಲಸ ಮಾಡುವಾಗ ಕೂಡ ಅವ್ರು ನೆನ್ಸ್ಕೊಳ್ತೀವಿ, ನಮ್ಮ ಅಜ್ಜಿ ತುಂಬಾ ಹುಷಾರಿದ್ರು. ಪ್ರತಿ ಒಂದು ಕೆಲಸ ಮಾಡುವಾಗ ನೆಕ್ಸ್ಟ್ ನೀವು ಮುಂದಕ್ಕೆ ಮಾಡ್ಲಿ ಮಾಡದಿರ್ಲಿ, ಗೊತ್ತಿದ್ರೆ ಅಕಸ್ಮಾತ್ ಬೇರೆ ಕಡೆ ಎಲ್ಲ ಹೋಗುವಾಗ ನಮ್ಗೆ ಗೊತ್ತಿಲ್ಲ ಅಂತ ಹೇಳೋ ಪರಿಸ್ಥಿತಿ ಬರಬಾರ್ದಲ್ಲ. ನಿಜ. ಅದಕ್ಕೆ ಪ್ರತಿ ಒಂದು ಕೆಲಸ ನೀವು ಕಲ್ತ್ಕೊಂಡಿರ್ಬೇಕು, ಮಾಡೋದು ಬಿಡದ ನೆಕ್ಸ್ಟ್ ನಿಮ್ಗೆ ಬಿಟ್ಟಿದ್ದು. ಸರಿನೇ. ಪ್ರತಿ ಒಂದು ಕೆಲಸ ಕಲ್ತ್ಕೊಂಡಿರಿ ಅಂತ ಹೇಳ್ಬಿಟ್ಟು ಸರ್, ದನ ಕರುಗಳ ಕೆಲಸ ಇರ್ಬೋದು, ತೋಟ ಗದ್ದೆ ನಾಟಿ ಮಾಡೋ ಕೆಲಸ ಇರ್ಬೋದು, ಪೈರ್ ತೆಗೆಯೋ ಕೆಲಸ ಇರ್ಬೋದು, ತರಕಾರಿ ಮಾಡುವಂತದ್ದು ನೋಡಿ ನೋಡಿ, ಅದಕ್ಕೆ ನೀರು ಹಾಕುವಂತದ್ದು, ಪ್ರತಿ ಒಂದು ಕೆಲಸ ಕೂಡ ಅಜ್ಜಿ ತಾತ ತುಂಬಾ ಚಂದ ಹೇಳ್ಕೊಡ್ತಿದ್ರು ಸರ್. ನಾನಂದ್ರೆ ಎಸ್ ಎಲ್ ಸಿ ವರೆಗೆ ಅಜ್ಜಿ ತಾತನ ಮನೇಲಿ ಓದ್ತಾ ಇದ್ದೆ. ಬಹಳ ಒಳ್ಳೆ ಅವಕಾಶ ಸಿಕ್ಕಿದೆ ನಿಮ್ಗೆ. ಹೌದು ಸರ್, ಚಿಕ್ಕದ್ರಿಂದ ಅಷ್ಟೇ ಸರ್, ಈಗಲೂ ನಾನು ನೆನ್ಸ್ಕೊಳ್ತೀನಿ ಸರ್ ಅವ್ರನ್ನ. ತಾತ ಇಲ್ಲ, ಅಜ್ಜಿ ಇದಾರೆ. ಅಂದ್ರೆ ಎಸ್ ಎಲ್ ಸಿ ಮುಗಿಸ್ಬಿಟ್ಟು ಸರ್ ಪಿ ಯು ಸಿಗೆ ಹೋಗುವಾಗ ಕಂಬಿಬಾಣೆಯಿಂದ ಕುಶಾಲನಗರ ಅಥವಾ ಮಡಿಕೇರಿ ಬರ್ಲಿ ಕಷ್ಟ ಆಗ್ತದೆ ಅಂತೇಳಿ ಅಮ್ಮನ ಮನೆಗೆ ಹೋಗಿದ್ ಸರ್, ವಾಲ್ಮೂರು ತ್ಯಾಗತ್ತೂರಿಗೆ. ಅಲ್ಲಿ ಕೂಡ ನಮ್ಮ ಮನೇಲಿ ತೋಟ ಎಲ್ಲ ಇದೆ ಸರ್, ಹಂಗೆ ತೋಟ ಕೆಲಸ ಮಾಡ್ತಾ ಮಾಡ್ತಾ ಅದೇ ಕಂಟಿನ್ಯೂ ಆಗಿದೆ ಸರ್. ರಜೆ ಇರುವಾಗ ತೋಟದಲ್ಲಿ ಏನ್ ಕೆಲಸ ಇದೆ ಅದೆಲ್ಲ ಮಾಡ್ತಾ ಇದ್ದೀವಿ ಸರ್. ನಾವು ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರಲ್ಲ ಹಾಗೆ. ಹೌದು ಸರ್, ಅನ್ನ ಜೀವನದಲ್ಲಿ ಅದು ನಿಜವಾಗ್ಲೂ ಆಗಿದೆ ಸರ್. ತಂದೆ ತಾಯಿ ಅಜ್ಜ ಅಜ್ಜಿ ಅವರೆಲ್ಲರೂ ಕಲಿಸುವ ಪಾಠ ನಿಜವಾಗ್ಲು ಜೀವನಕ್ಕೆ ದಾರಿದೀಪ. ಹೌದು ಸರ್, ಹೌದು. ಎಷ್ಟೋ ಜನ ಈ ಅವಕಾಶದಿಂದ ವಂಚಿತರಾಗ್ಬಿಡ್ತಾರೆ, ಅಥವಾ ಒಂದ್ ರೀತಿಯಲ್ಲಿ ತುಂಬಾ ಮುದ್ದಾಗಿ ಬೆಳೆದು ತೊಂದರೆಗೆ ಸಿಕ್ಕಾಕೊಂಡ್ಬಿಡ್ತಾರೆ. ನಿಜವಾಗ್ಲು ಸರ್, ಎಷ್ಟೋ ಜನ ಅನ್ಕೊಳ್ತಾರೆ ನಮ್ಗೆ ಚಿಕ್ಕದ್ರಿಂದ ಹೇಳ್ಕೊಟ್ಟಿದ್ರೆ ಅಥವಾ ಕಲ್ಸ್ಕೊಟ್ಟಿದ್ರೆ ನಾವು ಆತರ ಮಾಡ್ಬೋದಿತ್ತೇನೋ ಅಂತ ಎಷ್ಟೋ ಜನ ಅನ್ಕೊಳ್ತಾರೆ ಸರ್. ನಿಜವಾಗ್ಲು. ಚೇರಂಬಾಣೆಗೆ ಬಂದ್ ಎಷ್ಟು ವರ್ಷ ಆಯ್ತು? ತಂದು ಮದ್ವೆಗೆ 19 ವರ್ಷ ಸರ್ ಇವಾಗ. ಮನೇಲಿ ಯಾರ್ಯಾರಿದ್ದೀರಿ? ನಾನು ಮತ್ತೆ ನಮ್ಮ ಯಜಮಾನರು, ಇಬ್ರು ಮಕ್ಕಳು ಸರ್. ನಿಮ್ಮ ಯಜಮಾನರ ಹೆಸರು ಸರ್? ಅವ್ರ ಹೆಸರು ವೆಂಕಪ್ಪ ಅಂತ. ಅವರು, ನೀವು ಮತ್ತೆ ಮಕ್ಕಳು ಇಬ್ರು, ಹುಡುಗರ ಹುಡುಗಿರ ಹೇಗೆ? ಒಬ್ಳು ಮಗಳು ಸರ್, ಅವಳು ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದಾಳೆ ಈ ವರ್ಷ. ಮಗ ಎಂಟನೇ ಕ್ಲಾಸ್ ಓದ್ತಿದ್ದಾನೆ ಸರ್. ಮಗಳು ಮಡಿಕೇರಿ ಸೆಂಟ್ ಮೈಕಲ್ ಕಾಲೇಜಿಗೆ ಹೋಗ್ತಾಳೆ, ಮಗ ಇಲ್ಲಿ ಕೊಟ್ಟೂರು ರಾಜರಾಜೇಶ್ವರಿ ಸ್ಕೂಲ್ ಓದ್ತಾ ಇದ್ದಾನೆ ಸರ್. ಮಕ್ಕಳಿಗೂ ಕೆಲಸ ಕಲಿಸ್ತಾ ಇದ್ರಿ, ತಾತ ಅಜ್ಜಿ ಹೇಳಿದ್ನ ಬಿಡ್ತಾ ಇಲ್ಲ ನೀವಲ್ವಾ? ಸರ್, ಮಗಳಂದ್ರೆ ಓದ್ಕೊಂಡಿರ್ತಾಳೆ, ಮಗನಿಗೆ ಇಂಟ್ರೆಸ್ಟ್ ಇದೆ ಸರ್. ನಾವೇನಾದ್ರು ಕೆಲಸ ಮಾಡೋವಾಗೆಲ್ಲ ಬರ್ತಾನೆ, ಒಟ್ಟಿಗೆ ಸೇರ್ಕೊಳ್ತಾನೆ, ಮಾಡ್ತಾನೆ, ಮತ್ತೆ ಡ್ರೈವಿಂಗ್ ಎಲ್ಲದ್ರೂ ಇಂಟ್ರೆಸ್ಟ್ ಇದೆ ಸರ್. ಎಷ್ಟೆಕರೆ ತೋಟ ಇದೆ ನಿಮ್ದು ಸರ್? ನಮ್ದು 3.5 ಎಕರೆ ಇದೆ ಸರ್. 3.5 ಎಕರೆ ಅಲ್ಲಿ ಏನೇನ್ ಬೆಳಿತೀರಿ ಹೇಳಿ? 2 ಎಕರೆ ಫುಲ್ ಕಾಫಿ ಮತ್ತೆ ಕಾಳು ಮೆಣಸು ಹಾಕಿದೀವಿ, ಮತ್ತೆ ಉಳಿದಿದ್ದು ಗದ್ದೆ ಇತ್ತು ಸರ್. ನಮ್ಮ ಮದ್ವೆಗೆ ಮುಂಚೆ ನಾಟಿ ಮಾಡ್ತಾ ಇದ್ರು, ಮತ್ತೆ ನೀರಿಗೆಲ್ಲ ತೊಂದರೆ ಆಗುತ್ತೆ, ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ಮತ್ತೆ ಅಡಿಕೆ ತೋಟ ಮಾಡಿದ್ವಿ ಸರ್. ಫುಲ್ 25 ವರ್ಷ ಹತ್ರ ಆಗಿದೆ ಸರ್ ಅಡಿಕೆ ಗಿಡಗಳಿಗೆ. ಓಹೋ, ತುಂಬಾ ಹಿಂದೆನೆ ಹಾಕಿದಾರಲ್ವಾ? ಹೌದು ಸರ್, ನಮ್ಮ ಮದ್ವೆಗೆ ಮುಂಚೆ ಹಾಕಿದ್ದಾರೆ ಸರ್. ಅದ್ರಲ್ಲಿ ಮಧ್ಯೆ ಕಾಳು ಮೆಣಸು ಇದೆ ಸರ್, ಏಲಕ್ಕಿ ಹಾಕಿದೀವಿ, ಬಾಳೆ ಎಲ್ಲ ಇದೆ ಸರ್ ಅದ್ರಲ್ಲಿ. ಅಡಿಕೆ ಎಷ್ಟು ಸಿಗ್ತಾ ಇದೆ ಇಳುವರಿ? 30 ಕ್ವಿಂಟಲ್ ಅಡಿಕೆವರೆಗೆ ಆಗಿದೆ ಸರ್. ಓಹೋ, ಪರವಾಗಿಲ್ಲ. ಅಂದ್ರೆ ಈಗ ಒಂದ್ 2-3 ವರ್ಷದಿಂದ ತುಂಬಾ ಮಳೆ ಇದೆ ಅಲ್ಲ ಸರ್, ಹಾಗಾಗಿ ಸಾಧಾರಣ ಮೀಡಿಯಂ ಸೈಜ್ ಗೆ ಬರುವಾಗ ಅಡಿಕೆ ಎಲ್ಲ ಉದುರ್ಲಿಕ್ಕೆ ಶುರು ಆಗ್ತದೆ ಸರ್, ಕೊಳೆ ರೋಗ ತರ. ಓಹೋ, ದೊಡ್ಡ ಮರಗಳಲ್ವಾ? ದೊಡ್ಡ ಮರಗಳಾಗಿದೆ ಸರ್. ಅದಕ್ಕೆ ಬೋರ್ಡ ದ್ರಾವಣ ಅದೆಲ್ಲ ಸಿಂಪಡಣೆ ಮಾಡ್ಲಿಕ್ಕೆ ಆಗುದಿಲ್ವಾ? ಮಾಡಬಹುದು ಸರ್, ಅಂದ್ರೆ ನಾವು ಗೊಬ್ಬರ ಹಾಕ್ತಿವಿ ಹೊರತು ಅಡಿಕೆಗೆ ಸ್ಪ್ರೇ ಅಂತ ಎಂತ ಮಾಡ್ಲಿಲ್ಲ ಸರ್. ಬೋರ್ಡೋ ದ್ರಾವಣ ಸಿಂಪಡಣೆ ಮಾಡಿದ್ರೆ ಅಡಿಕೆ ಕಾಯಿ ಉದುರೋದೆಲ್ಲ ನಿಯಂತ್ರಣ ಆಗುತ್ತೆ, ಚೆನ್ನಾಗ್ ಬರುತ್ತೆ ಅಂತ ಹೇಳ್ತಾರೆ. ಹೌದು ಸರ್, ಪ್ರಯತ್ನ ಮಾಡಿ. ಮುಂದಿನ ವರ್ಷದಿಂದ ತುಂಬಾ ಜನ ಎಲ್ಲ ಅಡಿಕೆ ಬೆಳೆಸ್ತಾರೆ, ಮಾಡಿದೆಲ್ಲ ಹೇಳಿದಾರೆ ಸರ್. ಸರಿ, ಮಾಡೋಣ ಅಂತ ಇದ್ದೀವಿ ಸರ್, ಮತ್ತೆ ಏನೋ ಸ್ವಲ್ಪ ಆ ಕಡೆ ಆಗ್ಬಿಟ್ಟು ಮಾಡ್ಲಿಕ್ಕಾಗ್ಲಿಲ್ಲ. ಕಾಫಿ ಎಷ್ಟು ಸಿಗ್ತಾ ಇದೆ, ಕಾಳು ಮೆಣಸು ಎಷ್ಟು ಸಿಗ್ತಾ ಇದೆ? ಒಂದು 68-70 ಬ್ಯಾಗ್ ವರೆಗೆ ಕುಯ್ದಿದ್ವಿ ಸರ್ ಕಾಫಿ. ಕಾಳು ಮೆಣಸು ಇವಾಗ ಬಳ್ಳಿ ಎಲ್ಲ ಹೋಗಿದೆ, ಮೊದಲು ತುಂಬಾ ಚಂದ ಬಳ್ಳಿ ಇರುವಾಗ ಒಂದು 7 ಕ್ವಿಂಟಲ್ ವರೆಗೆ ಪೆಪ್ಪರ್ ಕುಯ್ದಿದ್ವಿ ಸರ್ ನಾವು. ಈ ಸರಿ ಕಳೆದ ಸರಿ 4 ಕ್ವಿಂಟಲ್ ಅಷ್ಟು ಆಗಿತ್ತು ಸರ್. ಕಾಫಿ ಅರೇಬಿಕನ ರೋಬಸ್ಟನ? ಅರೇಬಿಕ ಮಧ್ಯ ಮಧ್ಯ ಸ್ವಲ್ಪ ಇದೆ ಅಷ್ಟೇ, ಮತ್ತೆ ರೋಬಸ್ಟ ಸರ್ ಕಾಫಿ ಫುಲ್. ಬಾಳೆ ಯಾವ್ದಾದ್ರು ತರದಿದೆಯೇ ನಿಮ್ಮಲ್ಲಿ? ಮರ ಬಾಳೆ ಇದೆ ಸರ್, ಮತ್ತೆ ಹೂ ಬಾಳೆ ಇದೆ, ಮತ್ತೆ ಅಲ್ಲೆಲ್ಲ ಒಂದೆರಡು ಬಿಡ ಅಂತ ಹೇಳ್ಬಿಟ್ಟು ಪಚ್ಚೆ ಬಾಳೆ ಮತ್ತೆ ನೇಂದ್ರ ಬಾಳೆ ಹಾಕೊಂಡಿದ್ವಿ ಸರ್, ನಮ್ಮ ಖರ್ಚಿಗೋಸ್ಕರ ಅಂತ. ಮಳೆಗಾಲದಲ್ಲಿ ತುಂಬಾ ಇರುತ್ತೆ, ಈಗ ಒಂದೆರಡು ವರ್ಷ ಕೊರೋನಾ ಹೇಳಿ ತುಂಬಾ ಬಾಳೆಗೊನ್ನೆಲ್ಲ ಹಾಳಾಗಿ ಹೋದ್ವಿ ಸರ್. ದನಗಳಿಗೆ ಮತ್ತೆ ನೆಂಟ್ರುಗಳಿಗೆಲ್ಲ ಆ ಕಡೆ ಕಡೆ ಕೊಟ್ಟು ಖಾಲಿ ಮಾಡಿದ್ವಿ. ಮತ್ತೆ ಏನ್ ಕೋಳಿಗಳು ತಿನ್ನುತ್ತೆ ಸರ್, ಹಣ್ಣೆಲ್ಲ ಮುರಿದು ಮುರಿದು ಹಾಕಿದ್ರೆ. ಕೋಳಿ ಸಾಕಿದ್ವಿ ಮನೆ ಬಳಕೆಗಾಗಿ. ಮತ್ತೆ ಮಾರಾಟ ಮಾಡ್ತೀರಾ ಕೋಳಿಗಳನ್ನ? ಇಲ್ಲ ಸರ್, ನಮ್ಮ ಮನೆ ಬಳಕೆಗೆ. ಮನೆ ಬಳಕೆಗೆ ಮಾತ್ರ ಕೋಳಿಗಳು? ಹೌದು ಸರ್, ಒಂದು 7-8 ಕೋಳಿಗಳಿದ್ದಾವೆ ಸರ್, ಈಗ ಸಣ್ಣ ಸಣ್ಣ ಮರಿಗಳು ಸ್ವಲ್ಪ ಇದಾವೆ. ದನಕರುಗಳಿಗೂ ಬಾಳೆಕಾಯಿ ಬಾಳೆಹಣ್ಣನ್ನು ಕೊಡೋದಿದೆ? ತಿಂತದೆ ಸರ್, ಈಗ ಒಂದ್ 2 ವರ್ಷ ಕೊರೋನಾ ಹೇಳಿ ಬಾಳೆಹಣ್ಣೆಲ್ಲ ವ್ಯಾಪಾರ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ದನಗಳಿಗೆ ತುಂಬಾ ಹಾಕಿದ್ವಿ ಸರ್, ಮನೆ ಹಾಳಾಗತ್ತಲ್ಲ ಹಾಗೆ ಹೂ ಹೊಟ್ಟೆ ತುಂಬಿಸ್ಕೊಳ್ತೇವೆ ಅಂತ ಹೇಳ್ಬಿಟ್ಟು. ದನಕರುಗಳು ಎಷ್ಟಿದಾವೆ ಸರ್? ಒಂದು ಹಸು ಇದೆ ಸರ್, ಮತ್ತೆ 3 ಕರುಗಳಿದೆ, ಒಟ್ಟು 4 ಇದೆ ಸರ್. ಮೇಯ್ಲಿಕ್ಕೆಲ್ಲ ಜಾಗ ಇದೆಯಾ? ಇದೆ ಸರ್, ಇಲ್ಲಿ ಪಕ್ಕದಲ್ಲಿ ಮೊದ್ಲೆಲ್ಲ ನಾಟಿ ಮಾಡ್ತಿದ್ರು, ಈಗ ಎಲ್ಲ ಗದ್ದೆ ಎಲ್ಲ ಹಾಗೆ ಬಿಟ್ಟಿದಾರಲ್ಲ. ಬಿಡಲ್ಲ, ಕಟ್ಟಿ ಹಾಕ್ತಿವಿ, ಬಿಟ್ರೆ ಸುಮ್ಮನೆ ಬೇರೆ ತೊಂದರೆ ಆಗುತ್ತಲ್ಲ. ಹೌದು, ಅದಕ್ಕೆ ಕಟ್ಟಿ ಹಾಕ್ಬಿಟ್ಟು ಮೇಯಿಸ್ತೀವಿ ಸರ್ ದನಗಳ. ಕಿತ್ತಳೆ ಮನೆ ಬಳಕೆಗಾಗಿ ಮಾರಾಟ ಮಾಡ್ಲಿಕ್ಕೂ ಹಣ್ಣು ಸಿಗುತ್ತೆ? ಕಿತ್ತಳೆ ಇದೆ ಸರ್, ಆಚೆ ವರ್ಷ ಸ್ವಲ್ಪ ಮಾರಾಟ ಮಾಡಿದ್ವಿ, ಕಳೆದ ವರ್ಷದಿಂದ ಇಲ್ಲ ಸರ್. ನಮ್ಗೆ ಬೇಕಾಗುವಷ್ಟು ಇದೆ ಸರ್, ಮತ್ತೆ ಮಾವಿನಣ್ಣು, ಮೂಸಂಬಿ, ಬಾಳೆ, ಸಕ್ಕೋತ, ಸಪೋಟ, ಏಲಕ್ಕಿನೂ ಇದೆ, ಪಪ್ಪಾಯಿ. ಏಲಕ್ಕಿ ಹಾಕಿದೀವಿ ಸರ್ ಅಡಿಕೆ ತೋಟದಲ್ಲಿ ಮಧ್ಯದಲ್ಲಿ, ಕಳೆದ ವರ್ಷ ಒಂದು 300-400 ಬುಡದಷ್ಟು ಏಲಕ್ಕಿ ಹಾಕಿದೀವಿ ಸರ್ ನಾವು. ನೆರಳು ಇರುತ್ತಲ್ಲ, ಮತ್ತೆ ಗದ್ದೆಯಲ್ಲಿ ಚರಂಡಿಯಲ್ಲಿ ನೀರು ಪಸಿಷ್ಟ ಇರುತ್ತಲ್ಲ. ಬಗೆ ಬಗೆ ಹಣ್ಣುಗಳು ಸಿಗ್ತಾವ ನಿಮ್ಮಲ್ಲಿ ಅಲ್ವಾ? ಇದೆ ಸರ್, ನಮ್ಗಿರುವಂತದ್ದು ಆಸೆಗಾಗುವಂತದ್ದು ಹಣ್ಣುಗಳೆಲ್ಲ ಇದಾವೆ ಸರ್. ಹೌದು ಹೌದು. ನೀವು ಬಹಳ ಇಷ್ಟಪಟ್ಟು ಮಾಡುವ ಕೆಲಸಗಳು ಏನು? ಡೈಲಿ ನಾವು ಬೆಳಿಗ್ಗೆ ನಮ್ಮ ನಿತ್ಯದ ಕೆಲಸಗಳು ಏನಿದೆ ಅದೆಲ್ಲ ಮುಗಿಸ್ಕೊಂಡು ಸರ್, ಮತ್ತೆ ಮಾಮಲ್ ತೋಟದಲ್ಲಿ ಕಾಫಿ ಗಿಡದ್ರೆ ಕಚ್ಚಡ ಕೆಲಸ ಇರುತ್ತೆ, ದನಗಳಿಗೆ ಹುಲ್ಲು ಕಡಿಯುವಂತದ್ದು, ಹಾಗೆ ಮತ್ತೆ ತರಕಾರಿ ಕೂಡ ಮಾಡ್ಕೊಳ್ತೀವಿ ಸರ್. ನಮ್ಮ ಖರ್ಚಿಗಿರುವಂತದ್ದು ಅವಶ್ಯಕತೆ ಇರುವಂತ ತರಕಾರಿಗಳು ಮಾತ್ರ ತರ್ತೀವಿ ಸರ್. ಮತ್ತೆ ನಾವು ಬೆಳೆಯುವಂತಂದ್ರೆ ಬಸಳೆ, ತೊಂಡೆ, ಮತ್ತೆ ಬದನೆ ಗಿಡ, ಬೀನ್ಸ್, ಅಲಸಂಡೆ, ನೂಕೋಲು, ಮೂಲಂಗಿ ಸೀಸನ್ ಅಲ್ಲಿ, ಸೌತೆಕಾಯಿ, ಬೆಳೆದಕಾಯಿ ಆ ತರ ಎಲ್ಲ ಹಾಕೊಳ್ತೀವಿ ಸರ್ ನಾವು. ಮುಂಗಾರಿಯಲ್ಲಿ ತರಕಾರಿಗಳನ್ನು ಬೆಳೆಯೋದು ಕಷ್ಟ, ಮುಂಗಾರಿ ನಂತರ ಮಳೆ ಇತ್ತಲ್ಲ, ಮಳೆ ಇರೋದೆಲ್ಲ ಕೊಳ್ತು ಹೋಗ್ತದೆ ಸರ್. ಹೌದು ಹೌದು, ಇನ್ನು ಶುರು ಮಾಡಬಹುದು, ನಮ್ಮ ಪಕ್ಕದಲ್ಲಿ ಎಲ್ಲ ಬೆಳೆಸ್ಕೊಳ್ತಾರೆ ಸರ್, ಅದಕ್ಕೆ ಬೇಕಾದ ತರಕಾರಿ ಅದನ್ನೆಲ್ಲ ಮಾಡ್ಕೊಳ್ತಾರೆ. ಹೌದು. ಎಷ್ಟೋ ಜನ 4 ಎಕರೆ 16 ಎಕರೆ ಇಟ್ಕೊಂಡ್ರು ಹಸುಗಳನ್ನ ಇಟ್ಕೊಳ್ಳಿಕ್ ಆಗಲ್ಲ, ಕಷ್ಟ ಅಂತ ಹೇಳ್ತಾರೆ. ನೀವು ಸ್ವಲ್ಪ ಜಮೀನ್ ಇದ್ರು ಕರುಗಳಿದಾವೆ, ಹಸು ಇದೆ, ಅದ್ರ ಮೇಲಿರೋ ಪ್ರೀತಿ ಮತ್ತೆ ಅನುಕೂಲ. ಕೆಲವರು ದನಗಳು ಮಾರುವಾಗ ನಾವು ಮಾರ್ಬಿಟ್ರೆ ನಮ್ಗೆ ಒಳ್ಳೇದಿತ್ತು ಅನ್ಸುತ್ತೆ, ಆದ್ರೆ ಒಂದು ದಿನ ಕೂಡ ದನಗಳು ಇಲ್ಲ ಅಂತ ನೆನ್ಸ್ಕೊಳಕ್ ಆಗೋದಿಲ್ಲ ಸರ್. ಬೇಕು ದನಗಳು, ಒಂದಾದ್ರೂ ಬೇಕೇ ಬೇಕು. ಒಂದು ಏನಿಲ್ಲ ಅಂದ್ರೆ ಒಂದ್ ತರಕಾರಿ ಮಾಡುವಾಗ ಅದಕ್ಕೆ ಗೊಬ್ಬರ ಹಾಕ್ಲಿಕ್ಕೆ ಅದು ಸಗಣಿ ಬೇಕಲ್ಲ ನಮ್ಗೆ, ದನಕರುಗಳು ಬೇಕು ಸರ್ ಮನೇಲಿ. ಸಗಣಿ ಹಾಕಿ ಬೆಳೆದ್ರೆ ಅದರ ಸೊಗಸು ಬೇರೆ ಅಲ್ವಾ? ಹಾಲು ಕೂಡ ಅಷ್ಟೇ, ಈಗ ಹಸು ಗಬ್ಬ ಇದೆ ಇನ್ನೊಂದು ತಿಂಗಳ ತರ ಹಾಕುತ್ತೆ, ಸಾಲ ಇರುವಷ್ಟು ಹೊರಗಡೆ ದುಡ್ಡು ಕೊಡ್ತಾರಂತ ಅವಶ್ಯಕತೆ ಇರೋದಿಲ್ಲ. ಹೊರಗಡೆ ಕೊಡೋದಿದ್ರು ನಮ್ಮ ಮನೆ ಬಳಕೆಗೆ ನಮ್ಗೆ ಅವಶ್ಯಕತೆ ಇರುವಷ್ಟು ಎರಡೂವರೆ ಮೂರು ಲೀಟರ್ಗೆ ಹಾಲು ಸಿಗುತ್ತೆ ಸರ್. ತಕೊಂಡ್ ಬರ್ಬೇಕು ಅಂತ ಹೇಳುವಂತದ್ದು ಇರೋದು, ಇಲ್ಲದ ಟೈಮ್ಲೇ ತರ್ಬೇಕಾಗತ್ತೆ. ಕೃಷಿ ಅಲ್ಲದೆ ನಿಮ್ಗೆ ಇರುವ ಇತರೆ ಆಸಕ್ತಿಗಳು ಏನೇನು? ಬೇರೆ ನನ್ನ ಟೈಲರಿಂಗ್ ಅಂದ್ರೆ ನನ್ನ ಬಟ್ಟೆ ಸ್ಟಿಚ್ ಮಾಡ್ಕೊಳ್ಳೋದೆಲ್ಲ ಮಾಡ್ತೀವಿ ಸರ್. ನಾನು ಮನೆ ಪಕ್ಕದಲ್ಲಿ ಸ್ವಲ್ಪ ಸ್ವಲ್ಪ ಹೂ ಗಿಡಗಳನ್ನ ನೋಡ್ಕೊಂಡಿದ್ದೀವಿ, ಕೃಷಿ ಕೆಲಸನೇ ಜಾಸ್ತಿ ಮಾಡೋದು. ಈ ಕಡೆ ಬರವಣಿಗೆ ಮಾಡೋದು, ಹಾಡೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಹಾಡಾಡ್ತೀವಿ ಸರ್. ಸೋಬಾನೆ ಹಾಡು ಹಾಡೋದು, ದೊಡ್ಡ ಪದ್ಧತಿಯಲ್ಲಿ ಮದ್ವೆ ಕಾರ್ಯಕ್ರಮಗಳಲ್ಲಿ ಮಾಡುವಾಗ ತುಂಬಾ ಹಾಡೆಲ್ಲ ಹೇಳ್ತಾರೆ ಸರ್. ಆಗ ಹೋಗಿ ಹಾಡಾಡೋದೆಲ್ಲ ಮಾಡ್ತೀನಿ ಸರ್ ನಾನು. ಅಂದ್ರೆ ನಮ್ಮ ಪದ್ಧತಿಯಲ್ಲಿ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಎಲ್ಲ ಅಂತ ಹೇಳಲ್ಲ ಸರ್, ಸುಮಾರಾಗಿ ತಿಳ್ಕೊಂಡಿದ್ದೀನಿ. ಕಾರ್ಯಕ್ರಮಗಳಿಗೆ ಹೋದಾಗ ಎಷ್ಟು ಗೊತ್ತಿದೆ ಅದು ಗೊತ್ತಿರೋಷ್ಟು ಮಾಡ್ತೀವಿ ಸರ್. ನಿಜ, ಎಷ್ಟು ಕಲ್ತ್ರು ಕೂಡ ಎಲ್ಲ ಕಲ್ತಿದೀವಿ ಅಂತ ಖಂಡಿತ ಯಾರಿಗೂ ಹೇಳ್ಕೊಳಕ್ ಆಗಲ್ಲ, ಅದಾಗೋದಿಲ್ಲ ಬಿಡಿ. ನಾವ್ ಎಷ್ಟು ಕಲ್ತ್ರು ಇನ್ನೊಬ್ರ ಕೈ ಕಲಿಯುವಂತ ತುಂಬಾ ಇದ್ದೇ ಇರುತ್ತೆ. ನಿಜ ನಿಜ ನಿಜ. ನೀವು ತಕ್ಕ ಮಟ್ಟಿಗೆ ಓದಿದ್ರಿ, ವಿದ್ಯಾವಂತರು, ಕೃಷಿಯಲ್ಲಿ ತೊಡಸ್ಕೊಂಡಿರೋ ಹಿನ್ನೆಲೆಯಲ್ಲಿ ಏನಂತೀರಿ ಕೃಷಿ ಬಗ್ಗೆ? ಕೃಷಿ ಬೇಕು ಸರ್, ಕೃಷಿ ನಂಬ್ಕೊಂಡು ಬದುಕಿದ್ರೆ ಜೀವನ ಯಾವತ್ತು ಹಾಳಾಗಲ್ಲ ಸರ್. ಕೃಷಿ ಕೈ ಬಿಡೋದೇ ಇಲ್ಲ ಸರ್, ಕಷ್ಟ ಪಡ್ಬೇಕು ನಾವು. ಸುಮ್ಮನೆ ತೋಟ ಇದೆ, ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೇಲಿ ಕುತ್ಕೊಂಡು ನಮ್ಗೆ ಕೃಷಿ ಬರುತ್ತೆ ಅಂತ ಕಾದ್ಕೊಂಡಿದ್ರೆ ಎಂತದ್ದು ಬರಲ್ಲ ಸರ್. ಕೈ ಕೆಸರು ಆದ್ರೆ ಬಾಯಿ ಮೊಸರು ಅಂತ ಹೇಳಿದಾಗೆ ನಮ್ಗೆ ಎಷ್ಟಾಗುತ್ತೆ ಅಷ್ಟು. ಅದಕ್ಕೆ ಯಾವ್ಯಾವ ಟೈಮಲ್ಲಿ ಏನೇನು ಕೆಲಸ ಮಾಡ್ಬೇಕು ಅದನ್ನ ಕಷ್ಟಪಟ್ಟು ಮಾಡಿದ್ರೆ ಕೃಷಿ ಯಾವತ್ತು ನಾವು ಹಾಳಾಗಲ್ಲ ಸರ್. ಕೃಷಿ ನಂಬಿ ಬದುಕಿದ ರೈತರ ಬದುಕು. ಸುಮಾರು ಒಂದು 15 ವರ್ಷಗಳ ಅವಧಿಯನ್ನ ನೋಡ್ಕೊಂಡ್ರೆ ನೀವು ಕೃಷಿಯಲ್ಲಿ ಹಂತ ಹಂತವಾಗಿ ವರ್ಷ ವರ್ಷಕ್ಕೂ ಬೆಳವಣಿಗೆ ಆಗಿದ್ದೀರಿ. ನೀವು ನಿಮ್ಮ ಯಜಮಾನರು ಇಬ್ಬರು ಸೇರ್ಕೊಂಡು ಮತ್ತು ಮಕ್ಕಳು ಬಿಡುವಿದ್ದಾಗ ಅವರು ಭಾಗಿಯಾಗಿ ಆಳು ಕಾಳುಗಳ ಮೇಲೆ ಕನಿಷ್ಠ ಅವಲಂಬನೆ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹೌದು ಸರ್, ನಮ್ಮ ಯಜಮಾನರು ತುಂಬಾ ಹಾಳು ಕೆಲಸ ತುಂಬಾ ಕೆಲಸ ಮಾಡ್ತಾರೆ. ಇಷ್ಟೊತ್ತಾದ್ರೂ ಕೂಡ ಅವರು ಸುಮ್ನೆ ಇರೋದು ಅಂತೇಳೇ ಇಲ್ಲ ಸರ್, ಏನಾದ್ರು ಒಂದು ಕೆಲಸ ಮಾಡ್ತಾ ಇರ್ತಾರೆ, ತೋಟ ಕೆಲಸ ಆಗ್ಲಿ ಮನೇಲಾದ್ರೂ ಆಗ್ಲಿ ಪ್ರತಿಯೊಂದು ಕೆಲಸ ಏನಾದ್ರು ಮಾಡ್ತಾನೆ ಇರ್ತಾರೆ ಸರ್. ಮಾಡ್ತಾ ಇರ್ಬೇಕು, ಕೆಲಸ ಮಾಡಿದ್ರೇನೆ ಆನಂದ. ಹೌದು ಸರ್, ಹೌದು ನಿಜ. ಪ್ರತಿದಿನ ಕೆಲಸ ಮಾಡಿ ಮಾಡಿ ನಾವು ಹೊರಗಡೆ ಒಂದು ಫಂಕ್ಷನ್ ಹೋಗಿ ಬಂದ್ರು ಕೂಡ ತೋಟಕ್ಕೆಲ್ಲ ಒಂದ್ ರೌಂಡ್ ಹಾಕಿ ಹಾಗೆ ಹೋಗಿ ಬರುವಾಗ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗ್ತದೆ ಸರ್, ಹಾಗೆ ಹೋಗಿಯೇ ಹೋಗ್ತೀವಿ ಸರ್ ತೋಟಕ್ಕೆ. ನಿಜ ನಿಜ ನಿಜ. ರೋಬಸ್ಟ ಕಾಫಿ ತೋಟದಲ್ಲಿ ನೆರಳಿನ ಮರಗಳು ಎಂತೆಂತ ಇಟ್ಕೊಂಡಿದ್ರಿ? ಹಲಸಿನ ಮರ ಇದೆ ಸರ್, ಮಾವಿನ ಮರ ಇದೆ, ನೇರಳೆ ಮರ ಇದೆ, ಸಿಲ್ವರ್ ಮರ ಇದೆ ಸರ್, ಅಡಿಕೆ ಮರ ಇದೆ, ತುಂಬಾ ಮರಗಳಿದೆ ಸರ್. ಈ ಕಡೆ ಬೇರೆ ಬೇರೆ ಮರಗಳಲ್ಲಿದ್ದಾವೆ ಸರ್. ಮಾವು ಅಂದ್ರೆ ಸ್ಥಳೀಯವಾದ ಮಾವು ಅಥವಾ ಬೇರೆ ಬೇರೆ ತಳಿ ಮಾವು ಇದಾವ ಸರ್? ಒಂದ್ ಕಸಿ ಮಾವಿನ ಮರ ಇದೆ ಸರ್, ಗೋ ಮಾವಿನ ಮರ ಇದೆ, ಮೂರ್ ನಾಲ್ಕು ತರದ ಮಾವಿನ ಹಣ್ಣು ಇದೆ ಸರ್ ನಮ್ಮ ಮನೇಲಿ. ಮಾವಿನ ಕಾಯಿ ಸಿಗುತ್ತೆ, ಮಾವಿನ ಹಣ್ಣನು ಸಿಗುತ್ತೆ. ಹೌದು ಸರ್, ಕಾಯಿ ಹಣ್ಣೆಲ್ಲ ಸಿಗುತ್ತೆ ಸರ್. ಈಗ ಮಾವು ಪೂರ್ಣ ಎಲೆ ಉದುರಿಸೋದಿಲ್ಲ, ಹಾಗಾಗಿ ಕಾಫಿ ತೋಟಕ್ಕೆ ನೀವು ಹೆಚ್ಚು ನೆರಳಾಗದಂತೆ ಸ್ವಲ್ಪ ರಂಬೆ ಕೊಂಬೆಗಳನ್ನ ತೆಗಿತೀರೇನೋ? ತೆಗಿತೀವಿ ಸರ್, ಕಾಫಿ ಕೆಲಸ ಎಲ್ಲ ಮುಗಿಸಿ ಮತ್ತೆ ಪೆಪ್ಪರ್ ಕೆಲಸ ಇರುತ್ತೆ ಸರ್. ಪೆಪ್ಪರ್ ಕೆಲಸ ಮುಗ್ದ ಮೇಲೆ ಕಾಫಿ ಗಿಡ ಕಪತ್ ಮಾಡ್ತೀವಲ್ಲ, ಕಪತ್ ಕೆಲಸ ಎಲ್ಲ ಮುಗ್ದ ನಂತರ ಮತ್ತೆ ಮರ ಕಪತ್ ಕೂಡ ಮಾಡ್ತೀವಿ. ತುಂಬಾ ನೆರಳಾಗತ್ತಲ್ಲ, ನೆರಳಿದ್ರೆ ಕಾಫಿ ತುಂಬಾ ಹಿಡಿಯಲ್ಲ ಅಂತ ಹೇಳ್ಬಿಟ್ಟು ಬೇಡದ ಕೊಂಬೆಗಳೆಲ್ಲ ಕತ್ತರಿಸ್ಬಿಡ್ತೀವಿ ಸರ್. ಅಂದ್ರೆ ನಮ್ಮಲ್ಲಿ ತುಂಬಾ ದೊಡ್ಡ ಮರಗಳಿಲ್ಲ ಸರ್, ಸಾಧಾರಣ ಮರಗಳಿಂದ 2 ವರ್ಷಕ್ಕೊಮ್ಮೆ ಕೊಂಬೆಗಳನ್ನ ಕಟ್ ಮಾಡ್ಕೊಳ್ತೀವಿ ಸರ್. ಹಲಸಿನ ಹಣ್ಣು ಸಿಗುತ್ತೆ ನಿಮ್ಗೆ ತಿನ್ಲಿಕ್ಕೆ? ಹಲಸಿನ ಇದೆ ಸರ್, ಬಟ್ಟೆ ಹಣ್ಣಿನ ಮರ ಒಂದು ಮರ ಇದೆ, ಅದರಲ್ಲಿ ಈ ವರ್ಷ ಒಂದು 15 ಕಾಯಿ ಸಿಕ್ತು ಸರ್. ಭಾಗಮಂಡಿ ಈ ಕಡೆ ಕೂಳೆ ಹಣ್ಣು ಅಂತ ಹೇಳಿ ಸರ್, ಅದು ತುಂಬಾ ಇದೆ ಸರ್ ತೋಟದಲ್ಲ, ಅದೇ ಹಣ್ಣು ಮೆತ್ತಗಿರುತ್ತೆ ಸರ್. ನುಂಕೆಣ್ ನುಂಕೆಣ್ ತಿನ್ನೋದು? ಹೌದು ಹೌದು ಸರ್, ಹೌದು. ಅದರಲ್ಲೂ ಮತ್ತೆ ಬೇರೆ ಬೇರೆ ತಳಿಗಳನ್ನು ಕಾಣಬಹುದಲ್ವಾ? ಹೌದು ಸರ್, ಅದು ನಾವು ಈ ಕಡೆ ಹಿಟ್ಟು ಮಾಡ್ತೀವಿ ಸರ್, ಹಿಟ್ಟು ಅಂತ ಹೇಳ್ತೀವಿ ನಮ್ಮ ಹಳ್ಳಿ ಭಾಷೆಯಲ್ಲಿ, ತುಂಬಾ ಟೇಸ್ಟ್ ಇರುತ್ತೆ ಸರ್. ಮಾವಿನ ಕಾಯಿಗಳನ್ನ ಅಡುಗೆಗೆ ಉಪಯೋಗಿಸ್ಕೊಳ್ತೀರಿ ಮತ್ತೆ ಉಪ್ಪಿನಕಾಯಿ ಅದನ್ನೆಲ್ಲ ಮಾಡ್ಲಿಕ್ಕೆ? ಹೌದು ಸರ್, ಉಪ್ಪಿನಕಾಯಿ ಮಾಡ್ತೀವಿ ಮತ್ತೆ ಸೀಸನ್ ಅಲ್ಲಿ ಚಟ್ನಿ ಮಾಡ್ಲಿಕ್ಕೆ. ನಿಜ ನಿಜ. ಪರಂಗಿ ಮರಗಳು ಎಷ್ಟಿದಾವೆ? ಪಪ್ಪಾಯಿ ಮರ 4 ಮರ ಇದೆ ಸರ್ ಮನೆ ಹತ್ರ ನೋಡ್ಕೊಂಡಿದೀವಿ. ಸಾಕಷ್ಟು ಸಿಗುತ್ತೆ ನಿಮಗೆ? ಒಂದೆರಡು ಮೂರು ತರ ಜಾತಿ, ಒಂದು ರೌಂಡ್ ಚಿಕ್ಕದ ಉಂಡೆ ಪಪ್ಪಾಯಿ ಬರುತ್ತೆ ಸರ್, ಮತ್ತೆ ಉದ್ದದ್ದು ಇದೆ ಸರ್. ಮತ್ತೆ ನಮ್ಮ ಹಸ್ಬೆಂಡ್ ತುಂಬಾ ಇಷ್ಟ ಪಪ್ಪಾಯಿ ಅಂದ್ರೆ, ಹಾಗೆ ಪಿರಿಯಾಪಟ್ಟಣ ಕಡೆಯಿಂದ ಒಂದು ಅಂಗಡಿಯಿಂದ ದೊಡ್ಡ ಹಣ್ಣು ಹಾಗೆ ಬೀಜ ತಗೊಂಡ್ಬಂದು ನಾವೇ ಮಾಡಿದ್ದು ಸರ್ ಗಿಡ. ಅದು 3-4 ಕೆಜಿ ತಪ್ಪ ಬರುತ್ತೆ ಸರ್, ಅದು ಕೂಡ ಒಂದು ಮನೆ ಹತ್ರ ಹಾಕೊಂಡಿದ್ದೀವಿ. ಕೆಂಪಾಗಿದೆ ಸರ್ ಒಳಗಡೆ ಹಣ್ಣು ಕಲರ್. ಮಳೆಗಾಲದಲ್ಲಿ ಪಪ್ಪಾಯ ನಿಲ್ಲುತ್ತಾ? ಕಳೆದ ವರ್ಷದಿಂದ ಫಸ್ಟ್ ಫಸಲು ಬಿಟ್ಟಿದೆ, ನಿಂತಿದೆ ಸರ್. ಮಳೆಗಾಲ ಅಂದ್ರೆ ಬೇಸಿಗೆಗಾಲದಲ್ಲಿ ಇರುವಷ್ಟು ಸ್ವೀಟ್ ಇರಲ್ಲ ಸರ್, ಚಪ್ಪೆ ಇರುತ್ತೆ ಸರ್. ಹೌದು ಹೌದು. ಕೆಲವೊಂದ್ ಕಡೆಗೆ ಮಳೆಗಾಲದಲ್ಲಿ ಅತಿ ಮಳೆಗೆ ಪೂರ್ಣ ಕೊಳತೆ ಹೋಗ್ಬಿಡುತ್ತೆ, ಉಳಿಯೋದಿಲ್ಲ. ನಿಮ್ಮಲ್ಲಿ ಆತರ ಸಮಸ್ಯೆ ಏನಿಲ್ವಾ? ಏನಾಗ್ಲಿಲ್ಲ ಸರ್, 4 ಮರ ಹಾಕಿದೀವಿ ಮನೆ ಹತ್ರ. ಮಳೆಗಾಲದಲ್ಲಿ ಕೂಡ ಇತ್ತು, ಆದ್ರೆ ಅದು ಸಿಹಿ ಇರ್ಲಿಲ್ಲ ಸರ್, ಚಪ್ಪೆ ಆಗಿತ್ತು. ನಿಜ ನಿಜ ನಿಜ. ಬಿಸಿಲು ಬಂದಷ್ಟು ಚೆನ್ನಾಗಿ ಸಿಹಿ ಸಿಗುತ್ತೆ ಅಲ್ವಾ? ಹೌದು ಸರ್, ಬಿಸಿಲು ಬಂದ್ರೆ ಚೆನ್ನಾಗಿರುತ್ತೆ. ಸಪೋಟನು ನಿಮಗೆ ಮನೆಗೆ ಆಗಿ ಮತ್ ಮಾರಾಟಕ್ಕಾಗುತ್ತಾ? ಇಲ್ಲ ಸರ್, ಮಾರಾಟಿಲ್ಲ ಸರ್, ಬೇಕಾದಷ್ಟು ಮಕ್ಕಳು ತಿನ್ನಿಸ್ತಿದೆ ಸರ್. ಹೌದು, ಬಟರ್ ಫ್ರೂಟ್ ಇರ್ಬೇಕೇನೋ ಅಲ್ವಾ? ಬಟರ್ ಫ್ರೂಟ್ ಈ ಸರಿ ತುಂಬಾ ಇತ್ತು ಸರ್, ಎರಡ್ ಮೂರ್ ಕ್ವಿಂಟಲ್ ಅಷ್ಟಿತ್ತು ಸರ್, ಅಂದ್ರೆ ಮಳೆ ಇತ್ತಲ್ಲ ಬಿದ್ದ ಹಾಳಾಗೋಯ್ತು. ಓಹೋ, ಬಟರ್ ಫ್ರೂಟ್ ಅನ್ನ ನೀವು ಹೇಗೆ ಮನೆಗೆ ಉಪಯೋಗಿಸಿಕೊಂಡು ಮತ್ತೆ ದನಕರುಗಳಿಗೆ ಕೋಳಿಗಳಿಗೆ ಅಥವಾ ಬೇರೆದಕ್ಕೆ ಉಪಯೋಗಿಸ್ಕೊಳ್ತೀರಿ ಹೇಗೆ? ಕೋಳಿಗಳು ಮನೆ ಹತ್ರ ಅವೇ ಹೆರ್ಕಿ ತಿಂತವೆ, ಮತ್ತೆ ದನಗಳಿಗೆ ಹಾಗೆ ಹೆರ್ಕೊಂಡೋಗಿ ಹಟ್ಟಿಲ್ ಹಾಕ್ತಿವಿ. ಓಹೋ, ಮತ್ತೆ ನಾವು ಸಹ ಮನೇಲಿ ತಿಂತೀವಿ ಸರ್, ಸಕ್ಕರೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಹಾಲು ಹಾಕಿ. ಹ್ಮ್, ಚೆನ್ನಾಗಿರುತ್ತೆ ಸರ್. ಖಾರದ ಜೊತೆಗೆ ಸೇರಿಸಿ ಬಟರ್ ಫ್ರೂಟ್ ಅನ್ನ ತಿನ್ನೋದಿದೆ, ನೀವು ಆ ತರ ಮಾಡ್ತೀರಾ? ಇಲ್ಲ ಸರ್, ಮಾಡಲ್ಲ ಸರ್. ಚಪಾತಿಗೂ ಬಟರ್ ಫ್ರೂಟ್ ಅನ್ನ ಬೆರೆಸಿಬಿಟ್ಟು ಒಳ್ಳೆ ಚಪಾತಿ ಆಗುತ್ತೆ ಅಂತ ಅನ್ಕೊಂಡು ಹೇಳೋದಿದೆ. ನಾವು ಟ್ರೈ ಮಾಡಿ ನೋಡೋ ಸರ್. ಹೌದೌದು, ಮತ್ತೆ ಈ ಮೊಸರು ಸಾರು ಮಾಡಿದಂಗೆ ಬಟರ್ ಫ್ರೂಟ್ ಸಾರಿನ ಮಾಡೋದಿದೆ. ನಮ್ಮ ಈ ಕಡೆ ಮಾಡಲ್ಲ ಅಂದ್ರೆ ಗೊತ್ತಿದೆಯಲ್ಲ ಸರ್ ನಮಗೆ. ಹೌದೌದು, ಅಲ್ಲ ಸುಮಾರು ಇದೆ ವಿಚಾರಗಳು. ಆಮೇಲೆ ಬಟರ್ ಫ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಿದೆ ಈ ತರ. ಹೌದು, ಜ್ಯೂಸ್ ಮಾಡ್ತೀವಿ ಸರ್. ಹೌದು, ಸಾಂಬಾರ್ ಆತರ ಮಾಡಲಿಲ್ಲ ಸರ್. ಬಾಳೆಹಣ್ಣನ್ನ ತಿಂತೀರಿ, ಬಾಳೆಕಾಯನ್ನು ಏನಾದ್ರು ಚಿಪ್ಸ್ ತರ ಮಾಡ್ತೀರಾ? ಮಾಡ್ತೀವಿ ಸರ್, ತೆಳುವಾಗಿ ಕತ್ತರಿಸಿಟ್ಟು ಚಿಪ್ಸ್ ಮಾಡ್ತೀವಿ ಸರ್. ಮತ್ತೆ ಹಣ್ಣಾದ್ರೆ ಕೂಡ ಅದನ್ನ ಬೋಂಡ ತರ ತಿಂಡಿ ಎಲ್ಲ ಮಾಡ್ತೀವಿ ಸರ್, 4 ಗಂಟೆ ಮಕ್ಕಳು ಕಾಫಿಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಹೋ, ಹೆಂಗೆ? ಬಾಳೆಹಣ್ಣನ್ನ ಅದಕ್ಕೆ ಸ್ವಲ್ಪ ಅಕ್ಕಿ ಪೌಡರ್ ಹಾಕ್ಬಿಟ್ಟು ಚಂದ ಕಲಸ್ಕೊಂಡು ನಾದ್ಬಿಟ್ಟು ಸ್ವಲ್ಪ ಏಲಕ್ಕಿ ಹಾಕ್ಬಿಟ್ಟು ಸಕ್ಕರೆ ಹಾಕ್ಬೇಕು ಸರ್, ಸಿಹಿ ಬರ್ಬೇಕಲ್ಲ. ಅದನ್ನ ಎಣ್ಣೆಲಿ ಹಾಗೆ ನಿಧಾನಕ್ಕೆ ಕಾಯಿಸ್ಬಿಟ್ಟು ಮತ್ತೆ ಬಿಸಿ ಬಿಸಿದಾಗ ಅದು ಒಂಥರ ಅಂಟ್ಕೊಳ್ಳುತ್ತೆ, ಸ್ವಲ್ಪ ತಣ್ಣಗಾದ್ರೆ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಸರ್. ಹಾಗೆ ಮತ್ತೆ ಬಜ್ಜಿ ಮಾಡ್ತೀವಿ ಬಾಳೆಕಾಯಿ ಅಲ್ಲದ್ರೆ, ಸಾಂಬಾರ್ ಬಾಳೆ ಇರುತ್ತಲ್ಲ ಅದ್ರಲ್ಲಿ. ಹೌದು ಹೌದು, ಕೃಷಿಯಲ್ಲಿ ಕೈ ತುಂಬಾ ಕೆಲಸಗಳು. ಹೌದು ಸರ್, ಕೆಲಸ ಇರುತ್ತೆ ಸರ್, ಪ್ರತಿ ದಿವಸ ಬೆಳಗ್ಗೆ ಎತ್ತಿ ಮಲಗೋಲ್ವರಿಗೆ ಒಂದಲ್ಲ ಒಂದ್ ಏನಾದ್ರು ಒಂದು ಕೆಲಸ ಇದ್ದೇ ಇರುತ್ತೆ ಸರ್. ನಾವು ಕೆಲಸ ತೊಡಗಿಸ್ಕೊಂಡಿರ್ತೀವಿ, ನಮ್ಗೆ ಅದೇ ಡೈಲಿ ಮಾಡಿ ಮಾಡಿ ಅಭ್ಯಾಸ, ಅದೇನ್ ಕಷ್ಟ ಅಂತ ಅನ್ಸಲ್ಲ ಸರ್. ನಿಜ, ಕೈ ತುಂಬಾ ಕೆಲಸ, ಕಣ್ ತುಂಬಾ ನಿದ್ದೆ. ಹೌದು, ನಿಜವಾಗ್ಲೂ ಸರ್ ನೀವ್ ಹೇಳಿ ಸತ್ಯ, ಯಾಕಂದ್ರೆ ನಾವು ಕೆಲಸ ಮಾಡಿ ಬಂದ ದಿವಸ ಚಂದ ನಿದ್ದೆ ಬರುತ್ತೆ, ಒಂದಿನ ಕೆಲಸ ಮಾಡಿಲ್ಲ ಅಂದ್ರೆ ಏನೋ ಮಂಕು ಮಂಕು ಮಲಗಿದ್ರೆ ನಿದ್ದೆ ಕೂಡ ಬರಲ್ಲ. ನಿಜ, ಜಡತ್ವ ಅದಾಗ ಆಗಿರುತ್ತೆ, ಒಂಥರ ನೋವು ಅದಾಗ್ತದೆ. ನಿಜ, ಮತ್ತೆ ಹೊಟ್ಟೆ ತುಂಬಾ ಊಟ. ಹೌದೌದು, ನಿಜ ಸರ್, ಕೆಲಸ ಚೆನ್ನಾಗಿ ಮಾಡಿದ್ರೆ ಹೊಟ್ಟೆ ತುಂಬಾ ಊಟ ಹೋಗುತ್ತಲ್ವಾ? ಹೌದು ಸರ್, ನಿಜವಾಗ್ಲೂ. ಮತ್ತೆ ಶ್ರಮ ಪಟ್ರೆ ವರ್ಷ ವರ್ಷಕ್ಕೂ ತೋಟಗಳು ಚೆನ್ನಾಗಿರ್ತವೆ, ನೋಡ್ತಾ ನೋಡ್ತಾ ಕೈಗೆ ದುಡ್ಡು ಸಿಗುತ್ತೆ, ಆನಂದ ಅನಿಸುತ್ತೆ. ಹೌದು ಸರ್, ನಿಜವಾಗ್ ನಾವು ವರ್ಷ ಇಡೀ ಕಷ್ಟಪಟ್ಟು ಕೆಲಸ ಮಾಡ್ತೀವಲ್ಲ, ನಾವು ಮಾಡದ ಕೆಲಸ ಕರೆಕ್ಟ್ ಆಗಿ ಚೆನ್ನಾಗಿದ್ರೆ ಕಾಫಿ ತೋಟಲಾದ್ರೂ ಕೂಡ, ಕಾಫಿ ತೋಟಕ್ಕೆ ಈಗ ಏನ್ ಕೆಲಸ ಮಾಡ್ಬೇಕು, ಕಾಫಿ ಕುಯ್ದ ತಕ್ಷಣ ಕಪಾತ್ ಮಾಡೋದು, ಅದಕ್ಕೆ ಗೊಬ್ಬರ ಹಾಕೋದು, ಚಿಗಿರ್ ತೆಗೆದು, ಮತ್ತೆ ಕಚಡ ಕಡಿಯೋದು, ಈ ತರ ಪ್ರತಿಯೊಂದು ಕೆಲಸ ಮಾಡಿದಾಗ ಮುಂದಕ್ಕೆ ಅದಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕೋ ಅಂದ್ರೆ ಖುಷಿ ಆಗ್ತದೆ ಸರ್ ನಮ್ಗೂ, ನೋಡುವಾಗ ನಾವು ಕಷ್ಟಪಟ್ಟಿದ್ದು ಸಾರ್ಥಕ ಅಂತ. ನಿಜ, ಮತ್ತೆ ಅತಿ ಮಳೆಗೆ ಅಥವಾ ವ್ಯತ್ಯಾಸ ಆದಾಗ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ, ಆದ್ರೆ ಮುಂದೆ ಚೆನ್ನಾಗಿ ಆಗ್ತದೆ ಅಂತ ಅನ್ಕೊಂಡೆ ಎಷ್ಟೋ ಜನ ರೈತರು ಅದನ್ನೆಲ್ಲ ಮರೆತ್ಬಿಟ್ಟು ಮುಂದೆ ಸಾಗ್ತಾ ಇರ್ತಾರೆ. ಹೌದು ಸರ್, ಇತ್ತೀಚೆಗೆ ಒಂದ್ 2-3 ವರ್ಷದಿಂದ ತುಂಬಾ ಮಳೆ ಆಗಿದ್ರಿಂದ ಪ್ರತಿ ಒಂದು ಕಾಫಿ ಅಷ್ಟೇ, ಮತ್ತೆ ಕಾಳು ಮೆಣಸು ಕೂಡ ಎಲ್ಲ ಹಳದಿ ಬಣ್ಣಕ್ಕೆ ಕೊಳೆ ರೋಗ ಬಂದು ಕಾಳು ಮೆಣಸು ಬಳ್ಳಿ ಕೂಡ ತುಂಬಾ ಹಾಳಾಗಿದೆ ಸರ್. ಹೌದು, ಕಾಫಿ ಉದುರುತ್ತೆ, ಅಡಿಕೆ ಪ್ರತಿ ಒಂದು ಫಸಲೆಲ್ಲ ಹಾಳು, ಏಲಕ್ಕಿನ ಇಲಿಗಳು ಮತ್ತೆ ಬಸವನಹುಳು ಬರುತ್ತಲ್ಲ ಸರ್, ಅದೆಲ್ಲ ತುಂಬಾ ತಿಂದು ಎಲ್ಲ ದೊಡ್ಡ ದೊಡ್ಡ ಹಾಳು ಮಾಡಿ ಆಗ್ತದೆ. ಅದೇ ಸಮಸ್ಯೆಗಳು ಇದ್ದಿದ್ದೆ ಎಲ್ಲಾ ಕ್ಷೇತ್ರಗಳಲ್ಲಿ ಇರೋ ರೀತಿಯಲ್ಲಿ ಕೃಷಿಯಲ್ಲಿನೂ ಕಡಿಮೆ ಇಲ್ಲ, ಅದನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳುವ ಅಗತ್ಯಿಲ್ಲ. ಹೌದು ಸರ್, ನಿಜ, ಕೃಷಿಯಲ್ಲಿ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಹೋದ್ರೆ ಅನುಕೂಲ ಆಗ್ತದೆ ಅಂತ ಎಷ್ಟೋ ಜನಗಳಿಗೆ ಗೊತ್ತಿದ್ರು, ಎಷ್ಟೋ ಜನ ಆಳು ಕಾಳು ಇಲ್ಲ, ಜನ ಮಾಡಕ್ ಆಗಲ್ಲ ಅಂತ ಅನ್ಕೊಂಡು ಸುಮ್ಮನೆ ಅಡ್ಡಾಡ್ಕೊಂಡ ಮಾತಾಡ್ಕೊಂತ ಕಾಲಹರಣ ಮಾಡ್ಬಿಡ್ತಾರೆ. ಹೌದು ಸರ್, ನಮ್ದು ಅಂದ್ರೆ ಇರುವ ತೋಟದ ಕೆಲಸ ನಾವೇ ಇಬ್ರು ಮಾಡ್ತೀವಿ ಸರ್, ಪ್ರತಿಯೊಂದು ಕೆಲಸ ಜಾಸ್ತಿ ನಾವೇ ಮಾಡ್ತೀವಿ ಸರ್. ನೋಡಿ, ಅದು ಅಟ್ ಲೀಸ್ಟ್ 300 ರೂಪಾಯಿ ಆದ್ರೂ ಕೂಡ ಇಬ್ರು ನಾವು ಕರ್ಕೊಂಡ್ರೆ 600 ರೂಪಾಯಿ ಅವರಿಗೆ ಕೊಡ್ಬೇಕು ಸರ್, ಅದೇ ನಾವು ಕಷ್ಟಪಟ್ಟು ಮಾಡಿದ್ರೆ ಅದೇ ನಮ್ಗೆ ಉಳಿಯುತ್ತಲ್ಲ ಅಂತ. ನೀವು 600 ರೂಪಾಯಿ ಲೆಕ್ಕ ಹಾಕಕ್ಕಾಗಲ್ಲ, ಒಬ್ಬೊಬ್ಬರಿಗೆ 600 ರೂಪಾಯಿ ಅಥವಾ 1,000 ರೂಪಾಯಿ, ಅಷ್ಟೊಂದು ಕೆಲಸಗಳು ಬೆಳಗ್ಗೆಯಿಂದ ರಾತ್ರಿ ತನಕ ಆಗ್ತದೆ. ಹೇಳಿದಷ್ಟೇ ಸರ್, ಹೇಳಿದ್ದು. ಹೌದು, ಬರೀ 300 ರೂಪಾಯಿ ಲೆಕ್ಕ ಹಾಕೊಂಡ್ರು ಕೂಡ ಇಬ್ರು ಅದನ್ನ ಅಷ್ಟು ಕೊಡ್ಬೇಕಾಗತ್ತಲ್ಲ, ಅದೇ ನಾವು ಮಾಡಿದ್ರೆ ನಮ್ಗೆ ಉಳಿಯುತ್ತಲ್ಲ ಅಂತ. ಬೆಳಿಗ್ಗೆ ಎದ್ದಾಳ್ದಾಗ್ಲಿಂದ ಹಿಡಿದು ರಾತ್ರಿ ಮಲಗೋ ತನಕ ಒಬ್ಬ ಕೃಷಿಕ ಅಥವಾ ಕೃಷಿಕನ ಕುಟುಂಬ ನೀವು ನಿಮ್ಮ ಯಜಮಾನರು ಮಾಡೋ ಕೆಲಸದ ಬೆಲೆಯನ್ನ ಇಟ್ಟರೆ ಅದು 1,000 ರೂಪಾಯಿಗಿಂತ ಹೆಚ್ಚು. ಅದು ನಿಜ ಸತ್ಯ, ಯಾಕಂದ್ರೆ ನಾವು ಮಾಡೋಷ್ಟು ಬಾಳುಗಳು ಮಾಡೋದಿಲ್ಲ, ಸಾಧ್ಯನೇ ಇಲ್ಲ. ಹೌದು ಸರ್, ನಿಜ. ಮತ್ತೆ ಯಾವಾಗ್ಲೂ ಅವ್ರ ಜೊತೆಗಿರ್ಬೇಕು, ಅವ್ರಿಗೆ ಹೇಳ್ತಾ ಇರ್ಬೇಕು, ಮರ್ತ್ರೆ ಅಥವಾ ಸರಿಯಾಗಿ ಆ ಕಡೆ ಗಮನಿಸಲಿಲ್ಲ ಅಂದ್ರೆ ಅಷ್ಟಕ್ಕಷ್ಟೇ. ಹೌದು ಸರ್, ನಾವೇ ಮಾಡಿದ್ರೆ ಬೇಕಿದ್ರೆ 1/2 ಗಂಟೆ ಮೊದ್ಲೇ ಮನೆಗೆ ಬರ್ಬೋದು, ಅಥವಾ 1/2 ಗಂಟೆ ಲೇಟ್ ಆಗಿ ಬಂದ್ರೂ ಕೂಡ ನಮ್ನ ಯಾರು ಕೇಳೋರಿಲ್ಲ. ಹೌದೌದು, ಬಹಳ ಜನ ನೋಡ್ತೀವಲ್ಲ, ಎಷ್ಟೋ ಜನ 2-3 ಆಳು ಮಾಡೋ ಕೆಲಸನ ಒಬ್ಬೊಬ್ರು ಮನೆಯಲ್ಲಿ ಮಾಡ್ತಾ ಹೋಗ್ತಾರೆ. ಸರಿ ಸರ್, ನಮ್ಮ ಏರಿಯಾದಲ್ಲಿ ತುಂಬಾ ತುಂಬಾ ತೋಟ ಇದ್ರು ಕೂಡ ಅವ್ರವ್ರ ಕೆಲಸನೇ ಸುಮಾರಾಗಿ ಅವರವರೇ ಮಾಡ್ಕೊಳ್ತಾರೆ ಸರ್. ಹೌದು, ಹಾಗಿರೋದ್ರಿಂದಲೇ ಸಣ್ಣ ಹಿಡುವಳಿದಾರರು ಬಹಳ ನೆಮ್ಮದಿಯಾಗಿದ್ದಾರೆ, ಚೆನ್ನಾಗಿ ಬೆಳವಣಿಗೆ ಆಗಿದ್ದಾರೆ. ಹೌದು ಸರ್, ನಿಜ. ತೋಟಕ್ಕೆ ನೀರು ನೀವು ಉಣಿಸೋ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಅಥವಾ ಮಳೆ ಆಶ್ರಯದಲ್ಲೇ ಬೆಳೆದ್ಬಿಡುತ್ತಾ? ನಮ್ದು ಮೋಟರ್ ಇದೆ, ಈ ವರ್ಷ ಅಂದ್ರೆ ಮಳೆ ಇದ್ರಿಂದಾಗಿ ಮಾಡ್ಲಿಲ್ಲ ಸರ್, ಇಲ್ಲಾಂದ್ರೆ ಕಾಫಿ ಕುಯ್ದ ನಂತರ ಫೆಬ್ರವರಿ ಲಾಸ್ಟ್ ಒಂದು 20 ನಂತರ ಸ್ಪ್ರಿಂಕ್ಲರ್ ಮಾಡ್ತೀವಿ ಸರ್ ತೋಟಕ್ಕೆ, ಮತ್ತೆ ಮಾರ್ಚ್ 1st ಅಲ್ಲಿ ಎಲ್ಲ ಮುಗಿಸ್ಬಿಡ್ತೀವಿ ಸರ್. ಮಾಡ್ಬಿಟ್ಟು ಸುಣ್ಣ ಹಾಕ್ತೀರಾ? ಇಲ್ಲ ಸರ್, ಸುಣ್ಣ ಹಾಕಿದ್ರೆ ಸುಮಾರು 4-5 ವರ್ಷ ಮೇಲಾಗಿದೆ ಸರ್. ಸಗಣಿ ಗೊಬ್ಬರ ತೋಟಕ್ಕೂ ಹಾಕ್ತೀರಾ? ಸಗಣಿ ಗೊಬ್ಬರ ಇದೆ ಹಾಕ್ತೀವಿ ಸರ್ ತೋಟಕ್ಕೆ. ಮತ್ತೆ ತೋಟದಲ್ಲಿರುವ ಗಿಡ ಮರಗಳ ಎಲೆ ಮಣ್ಣಿಗೆ ಉದುರಿ ಅದು ಗೊಬ್ಬರ ಆಗುತ್ತೆ. ಹೌದು ಸರ್, ಮರಕಪತ್ ಮಾಡ್ತೀವಲ್ಲ ಅದೆಲ್ಲ ಉದುರಿ ಗೊಬ್ಬರ ಆಗುತ್ತೆ. ಮತ್ತೆ ನಾವು ಸುಮಾರಾಗಿ ಮರಕಪತ್ ಮಾಡಿ ಸೊಪ್ಪನ್ನೆಲ್ಲ ತಕೊಂಡು ಬಂದು ಗೊಬ್ಬರ ಗುಂಡಿಗೆ ಹಾಕ್ತೀವಿ ಸರ್. ಅದ್ರ ಮೇಲೆ ಮತ್ತೆ ಪುನಃ ಗೊಬ್ಬರ ಹಾಕುವಾಗ ಅದೆಲ್ಲ ಕೂಡ ತುಂಬಾ ಗೊಬ್ಬರ ಆಗ್ತದೆ. ಅಡಿಕೆ ಮರಕ್ಕೂ ಅದನ್ನ ಹಾಕಿದೀವಿ, ಕಾಫಿ ಗಿಡಕ್ಕೂ ಹಾಕ್ತೀವಿ ಸರ್. ಅದನ್ನ 3.5 ಎಕರೆಯಲ್ಲಿ ಅಚ್ಚುಕಟ್ಟಾಗಿ ಬದುಕಬಹುದು. ಹೌದು ಸರ್, ಕಷ್ಟಪಟ್ಟರೆ ಖಂಡಿತ ಮಾಡಬಹುದು ಸರ್. ಅದೇ ಆಯಾ ಟೈಮ್ಗೆ ಏನೇನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ರೆ ಖಂಡಿತ ಬದುಕಬಹುದು ಸರ್. ನಮ್ಮ ರಾಜ್ಯದಲ್ಲಿ ಕೆಲವೊಂದು ಕಡೆಗೆ ಇದ್ದಾರೆ 1.5 ಎಕರೆ 1/2 ಎಕರೆಯಲ್ಲಿ ಬಹಳ ನೆಮ್ಮದಿಯಾಗಿ ಜೀವನ ಮಾಡೋದು. ಹೌದು, ರೇಡಿಯೋ ಪ್ರೋಗ್ರಾಮ್ ಬರುತ್ತಲ್ಲ ಡೈಲಿ ತುಂಬಾ ಕೇಳಿದೀನಿ ಸರ್. ಕೃಷಿ ಅನ್ನೋದು ನೀವು ಬಾಲ್ಯದಿಂದ ಒಂಥರ ಪಳಗಿದ ಕ್ಷೇತ್ರ, ಹಾಗೆ ಕೃಷಿ ಕುಟುಂಬಕ್ಕೆ ಹೋಗುವ ಯೋಗ ಸಿಕ್ತು. ವಿದ್ಯಾವಂತರಾಗಿ ಎಷ್ಟೋ ಜನ ಕೃಷಿ ಕಲ್ತ್ಕೊಂಡು ಬಂದಿದ್ರಿಂದ ನಂಗೆ ಇಲ್ಲಿ ಬಂದು ಅಂತ ಕಷ್ಟ ಅಂತ ಅನಿಸ್ಲಿಲ್ಲ ಸರ್. ಯಾಕಂದ್ರೆ ಗೊತ್ತಿದ್ದಿದ್ರಿಂದ ಅಜ್ಜ ಅಜ್ಜಿ ಹೇಳಿದ ಮಾತು ನಿಜ. ಅವಾಗ ಅವ್ರು ಹೇಳಿದೀನಿ, ಇವಾಗ್ಲೂ ಎಷ್ಟೋ ಸಲ ನೆನ್ಸ್ಕೊಳ್ತೀನಿ ಸರ್. ಖುಷಿ ಆಯ್ತು ತಾವು ಕೃಷಿಯಲ್ಲಿ ಚೆನ್ನಾಗಿ ತೊಡಸ್ಕೊಂಡು ಬೆಳವಣಿಗೆ ಆಗ್ತಿರುವ ಸಂಗತಿಯನ್ನ ವಿವರಿಸಿದ್ರಿ, ಶುಭವಾಗಲಿ. ಕೊಡಗಿನಲ್ಲಿ ತುಂಬಾ ಕಡೆ ಮಹಿಳೆಯರು ಕೃಷಿಯಲ್ಲಿ ತೊಡಸ್ಕೊಂಡಿರುವ ಹಿನ್ನೆಲೆಯಲ್ಲಿ ನಿಮ್ ಜೊತೆಗೆ ನಾವು ಮಾತನಾಡಬೇಕನ್ನೋ ಒಂದು ಆಲೋಚನೆಯಿಂದ ಸಂಪರ್ಕ ಮಾಡಿದ್ವಿ. ನೀವು ಸಮಯ ಬಿಡು ಮಾಡಿಕೊಂಡು ಹಂಚಿಕೊಂಡ್ರಿ ನಿಮ್ಮ ಅನುಭವಗಳನ್ನ. ತಮಗೆ ಧನ್ಯವಾದಗಳು ಅಮ್ಮ, ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಕೆಳಗರೆ ಮಡಿಕೇರಿ ತಾಲೂಕು ಚೇರಂಬಾಣೆ ಗ್ರಾಮದ ಹೊಸಮನೆ ಶೋಭಾ ವೆಂಕಪ್ಪ ಅವರ ಕೃಷಿ ಅನುಭವಗಳನ್ನ ಆಲಿಸಿಕೊಂಡ್ರಿ. ನೋಡಿ, ಅವರು ತಂದೆ ತಾಯಿ ಅಲ್ದಲನೆ ಅವರ ಅಜ್ಜಿ ಅಜ್ಜ ಹೇಗೆ ಸಣ್ಣವರಿರುವಾಗ ಪಳಗಿಸಿದ್ರು ಅನ್ನೋದನ್ನ ಶೋಭಾ ಅವರು ಮರಿದಿರನೆ ತಿಳಿಸಿದ್ರು. ಹೀಗೆ ನಾವು ಕೆಲಸಗಳನ್ನ ಕಲಿತಷ್ಟು ನಮಗೆ ಶಕ್ತಿ, ಅದರಿಂದ ನಮ್ಮ ಬಾಳು ವೃದ್ಧಿ. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ, ಪಶ್ಚಿಮ ಘಟ್ಟಗಳ ಕುರಿತಂತೆ ಹಾಡನ್ನ ಪ್ರಸಾರ ಮಾಡುತ್ತಿದ್ದೇವೆ. ಧ್ವನಿಗೂಡಿಸಿದ್ದಾರೆ ಬಿಎ ಗಣೇಶ್ ಮತ್ತು ಸಂಗಡಿಗರು. ರಚನೆ ಡಾಕ್ಟರ್ ವಿಜಯ್ ಅಂಗಡಿ. ಶರಣು ಶರಣು ನಮ್ಮ ಹಸಿರ ಹಸಿರಿಗೆ, ಪಶ್ಚಿಮದ ಘಟ್ಟಗಳಿಗೆ, ಕೋಲಣ್ಣ ಕೋಲೇ, ಪಶ್ಚಿಮದ ಘಟ್ಟಗಳಿಗೆ. ಶರಣು ಶರಣು ನಮ್ಮ ಹಸಿರ ಹಸಿರಿಗೆ, ಪಶ್ಚಿಮದ ಘಟ್ಟಗಳಿಗೆ, ಶರಣು ಶರಣು ನಮ್ಮ ಹಸಿರ ಹಸಿರಿಗೆ, ಪಶ್ಚಿಮದ ಘಟ್ಟಗಳಿಗೆ, ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ, ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ. ಭೂಲೋಕದ ಕೇಳಿ ಕೇಳಿ ಬಂಧುಗಳೇ, ಕೇಳಿ ಕೇಳಿ ಬಂಧುಗಳೇ, ಕಾಫಿ ನಾಡು ವೃಕ್ಷಗಳ ಬೀಡು, ಕಾಫಿ ನಾಡು ವೃಕ್ಷಗಳ ಬೀಡು, ಇರುವುದಿಲ್ಲಿ ಸುಂದರ ಕಾಡು, ಇರುವುದಿಲ್ಲಿ ಸುಂದರ ಕಾಡು, ನದಿಗಳ ಉಗಮದ ನೆಲೆಬೀಡು, ನದಿಗಳ ಉಗಮದ ನೆಲೆಬೀಡು, ನದಿಗಳ ಉಗಮದ ನೆಲೆಬೀಡು, ನದಿಗಳ ಉಗಮದ ನೆಲೆಬೀಡು, ನದಿಗಳ ಉಗಮದ ನೆಲೆಬೀಡು. ಶರಣು ಶರಣು ನಮ್ಮ ಹಸಿರ ಹಸಿರಿಗೆ, ಪಶ್ಚಿಮದ ಘಟ್ಟಗಳಿಗೆ, ಶರಣು ಶರಣು ನಮ್ಮ ಹಸಿರ ಹಸಿರಿಗೆ, ಪಶ್ಚಿಮದ ಘಟ್ಟಗಳಿಗೆ, ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ, ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ. ಬೆಟ್ಟ ಕಣಿವೆಗಳ ಬೆಳೆ ಸೊಗಸು, ಬೆಟ್ಟ ಕಣಿವೆಗಳ ಬೆಳೆ ಸೊಗಸು, ಸಸ್ಯ ವೈವಿಧ್ಯತೆಯ ಬೆರಸು, ಸಸ್ಯ ವೈವಿಧ್ಯತೆಯ ಬೆರಸು, ಮಂಜಿನ ಮುನಿಸು, ಮಂಜಿನ ಮುನಿಸು, ಮಳೆಯ ಮೆರಸು, ಮಳೆಯ ಮೆರಸು, ಮಂಜಿನ ಮುನಿಸು, ಮಳೆಯ ಮೆರಸು, ಮಂಜಿನ ಮುನಿಸು, ಮಳೆಯ ಮೆರಸು. ಶರಣು ಶರಣು ನಮ್ಮ ಹಸಿರ ಹಸಿರಿಗೆ, ಪಶ್ಚಿಮದ ಘಟ್ಟಗಳಿಗೆ, ಶರಣು ಶರಣು ನಮ್ಮ ಹಸಿರ ಹಸಿರಿಗೆ, ಪಶ್ಚಿಮದ ಘಟ್ಟಗಳಿಗೆ, ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ, ಕೋಲಣ್ಣ ಕೋಲೆ ಪಶ್ಚಿಮದ ಘಟ್ಟಗಳಿಗೆ. ಕಾಫಿ ಏಲಕ್ಕಿ ಕಾಳು ಮೆಣಸು, ಕಾಫಿ ಏಲಕ್ಕಿ ಕಾಳು

ಧೂಮಪಾನದ ವ್ಯಸನ ತೆಗೆದುಕೊಳ್ಳುವ ಆ ಪ್ರತಿಯೊಂದು ಉಸಿರು ಮಾರಣಾಂತಿಕವಾಗಿರುತ್ತದೆ. ಧೂಮಪಾನ ಮಾಡುವುದರಿಂದ ಹೃದಯಾಘಾತ ಮತ್ತು ಇನ್ನು ಹಲವಾರು ಅಪಾಯಕಾರಿಯಾದ ಕಾಯಿಲೆಗಳು ಉಂಟಾಗಬಹುದು ಹಾಗೂ ಇದರಿಂದ COVID-19 ಆಗುವ ಅಪಾಯವೂ ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1-800-112-356 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ಓ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದು ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದಾರೆ ಅಂತೀನಿ. ಭಾರತ ಗ್ರಾಮೀಣ ಜೀವನ ಅರ್ಥ ವ್ಯವಸ್ಥಾ ಪಶು ಧನ ಕಾ ಬಿಮಾರ್ ಹೋನಾ ಕಿತನಾ ಬಡಾ ಝಟಕಾ ಹೋತಾ. FMD ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಮೈತಾಡಿ ಗ್ರಾಮತ್ರ ಪೆಮ್ಮಂಡ ಒಕ್ಕಡ ಗುರುಕರಣಂಗ್ ಮೀದಿ ಬೆಪ್ಪ ಕಾರ್ಬಾರ್ ಇದೇ ಏಳಾಂಗ್ ನಾರಾಚ ಪಲಕ 10 ಗಂಟೆಗ್ ಒಕ್ಕ 5 ಮನೆಯಲ್ಲಿ ಬೆಚ್ಚಂಡಿತ್. ತಾಮನೆ ಬೊಮ್ಮಕ್ಕ ಬೆಂದು ಚಂಗಾದ್ಯ ಸಂಸರಡೆ ಬಂತು ಗುರುಕರಣ ಆಶ್ವಾದ ಪಡೆದು ಉಣ್ಣುಂದು ಪೆಮ್ಮಂಡ ಒಕ್ಕ ಪಟ್ಟೆದಾರ ಕಟ್ಟಣಿತ್. ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೈನ್ ಸಿಟಿ ಅರ್ಪಿಸುತ್ತಿದೆ ವಿಶ್ವದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ ಸೈನ್ ಸಿಟಿ ನ್ಯೂ ಟೌನ್. ಡಿಸಿ ಕನ್ವರ್ಟೆಡ್ DTCP ಅಪ್ರೂವ್ಡ್ ನಿವೇಶನಗಳು ಬ್ಯಾಂಕ್ ಸೌಲಭ್ಯದೊಂದಿಗೆ 40 feet ಕಾಂಕ್ರೀಟ್ ರೋಡ್ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಓವರ್ ಹೆಡ್ ಟ್ಯಾಂಕ್ ಪಾರ್ಕ್ ಜಾಗಿಂಗ್ ಟ್ರ್ಯಾಕ್ ವಾಟರ್ ಫೌಂಟೇನ್ ಎಂಟ್ರೆನ್ಸ್ ಆರ್ಚ್. ಈ ಎಲ್ಲಾ ನಾಗರಿಕ ಸೌಲಭ್ಯಗಳು ಸಂಪೂರ್ಣಗೊಂಡಿದೆ. ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ನ್ಯಾಷನಲ್ ಹೈವೇಯಿಂದ ಕೇವಲ 200 meters ದೂರದಲ್ಲಿ ಸರ್ಕಾರಿ ಕಚೇರಿಗಳು, ಬ್ಯಾಂಕ್, ಪೆಟ್ರೋಲ್ ಪಂಪ್ಸ್, ಸ್ಕೂಲ್ ಕೇವಲ 5 ನಿಮಿಷದ ಪ್ರಯಾಣ. ಎಲ್ಲವೂ ಅಭಿವೃದ್ಧಿಗೊಂಡಿದೆ. ಒಮ್ಮೆ ಭೇಟಿ ಕೊಡಿ ವಿಶ್ವ ದರ್ಜೆಯ ಮೊಟ್ಟ ಮೊದಲ ಬಡಾವಣೆ ಈಗ ನಿಮ್ಮ ಪ್ರಿಯ ಪಟ್ಟಣದಲ್ಲಿ. ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಉಚಿತವಾಗಿ ನಿವೇಶನ ನೋಡಲು ವಾಹನ ಸೌಲಭ್ಯ ಒದಗಿಸಲಾಗುತ್ತದೆ. ಸಂಪರ್ಕಿಸಿ 9243002323 ಅಥವಾ 9243002424. ಫೋಟೋ ಹಾಗೂ ವಿಡಿಯೋಗಳಿಗೆ ವಾಟ್ಸ್ಆಪ್ ಮಾಡಿ 9731901111. ಕೊಡಗಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾಗಿರುವ ಕೋಣಿಕೊಪ್ಪದ ಕಾವೇರಿ ಕಾಲೇಜಿನಲ್ಲಿ ಪದವಿ ವಿಭಾಗದಲ್ಲಿ ಬಿಎ, ಬಿಕಾಂ, ಬಿಎಸ್ಸಿ, ಬಿಬಿಎ, ಬಿಸಿಎ ಹಾಗೂ ಸ್ನಾತಕೋತ್ತರ ವಿಭಾಗದಲ್ಲಿ ಎಂಕಾಂ ತರಗತಿಗಳಿಗೆ ಪ್ರವೇಶಾತಿ ಪ್ರಕ್ರಿಯೆ ಆರಂಭಗೊಂಡಿದೆ. ನ್ಯಾಕ್ನಿಂದ ಎ ಗ್ರೇಡ್ ಪಡೆದಿರುವ ಕೊಡಗಿನ ಏಕೈಕ ಕಾಲೇಜ್ ಆಗಿರುವ ಇಲ್ಲಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ, ಉತ್ತಮ ಶೈಕ್ಷಣಿಕ ಪರಿಸರ, ವರ್ಷಂ ಪ್ರತಿ ರ್ಯಾಂಕ್ಗಳು, ಸುಸಜ್ಜಿತ ಪ್ರಯೋಗಾಲಯ, ಕಂಪ್ಯೂಟರ್ ಲ್ಯಾಬ್, ಲ್ಯಾಂಗ್ವೇಜ್ ಲ್ಯಾಬ್ಗಳ ಸೌಲಭ್ಯ, ಎನ್ಸಿಸಿ, ಎನ್ಎಸ್ಎಸ್, ರೋವರ್ ಅಂಡ್ ರೇಂಜರ್ಸ್, ರೆಡ್ ಕ್ರಾಸ್ ಮತ್ತು ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುವುದು. ವಿವಿಧ ವೃತ್ತಿಗಳಿಗೆ ತರಬೇತಿಯನ್ನು ನೀಡಲು ನುರಿತ ತರಬೇತುದಾರರು ಲಭ್ಯವಿದ್ದು ವಿವಿಧ ಕಂಪನಿಗಳಿಂದ ಕ್ಯಾಂಪಸ್ ಸೆಲೆಕ್ಷನ್ ನಡೆಸಲಾಗುತ್ತದೆ. 2021-22 ಸಾಲಿನಿಂದ ಸೇನೆಗೆ ಸೇರಲು ಆಸಕ್ತಿ ಇರುವ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡುವ ಆಲೋಚನೆಯನ್ನು ಮಾಡಲಾಗಿದೆ ಹಾಗೂ ಬಿಎಸ್ಸಿಯಲ್ಲಿ ಹೊಸದಾಗಿ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಆರಂಭಿಸಲಾಗಿದೆ. ಇದೇ ನವೆಂಬರ್ 8 ಎಲ್ಲಾ ಪದವಿ ತರಗತಿಗಳು ಪ್ರಾರಂಭಗೊಳ್ಳಲಿದ್ದು ಪ್ರವೇಶಾತಿಗಾಗಿ ಹಾಗೂ ವಿವರಗಳಿಗೆ 08274-247-262 ಅಥವಾ 247-045 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸುವಂತೆ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಂಬಿ ಕಾವೇರಪ್ಪ ಅವರು ತಿಳಿಸಿದ್ದಾರೆ. ವಿರಾಜಪೇಟೆ ತಾಲೂಕು ಕಂಡಂಗಾರ ಗ್ರಾಮದಲ್ಲಿ ಬಲ್ಲಡಿ ಚಂಡ ಒಕ್ಕಡ ಪಾಷಣ ಮೂರ್ತಿಗೆ ಕೋಲ ಕಟ್ಟುವ ಕಾರ್ಯಕ್ರಮದ ಇದೇ ಆರಾಂಗ ಚೆನ್ನಿಯಾಚ ಬೈಟಾಪಕ 7 ಗಂಟೆ ರಮೀದ ಕಂಡಂಗಾಲ ಗ್ರಾಮದುಳ್ಳ ಒಕ್ಕ 5 ಮನೆಯಲ್ಲಿ ಬೆಚ್ಚಂಡಿತು. ಈ ಕಾರ್ಯಕ್ರಮಕ್ಕೆ ಒಕ್ಕಕಾರ, ತಾಮನೆ ಪೊಮ್ಮಕ್ಕ, ಐಂಡ ಸಂಸಾರ, ಬೆಂದು ಚಂಗಾದ್ಯ, ಕೇರಿಕಾರ, ಊರ್ಕಾರ ಎಲ್ಲರೂ ಬಂತು ಪಾಷಣ ಮೂರ್ತಿ ದೈವತ್ರ ಆಶೀರ್ವಾದ ಪಡೆದು ಉಣ್ಣುಂದು ಬಲ್ಲಡಿ ಚಂಡ ಒಕ್ಕ ಪಟ್ಟೆದಾರ ಪಿಂಜ ಒಕ್ಕಕಾರ ಕಟ್ಟಂಡಿತು. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi. Palace Toyota. Near Kaveri Hall. CV Shankar Road. Madikeri. Call 7022-671919. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೈಕಡ ಗ್ರಾಮ ಪಾಡೆಯಂಡ ಒಕ್ಕಡ ಶ್ರೀ ಮುನೀಶ್ವರನ ಪೂಜೆ ಇದೇ ಆರಾಂಗ್ ಚೆನ್ನಿಯಾಚ ಪಲಕ 8 ಗಂಟೆಗ್, ಒಕ್ಕಫಂಡ್ರ ಮಹಾಸಭೆ ಪಲಕ 11 ಗಂಟೆಗ್ ನಡಪ. ಅನ್ನನೆ ಏಳಾಂಗ್ ನಾರಾಚ ಪಲಕ 11 ಗಂಟೆಗ್ ಗುರುಕಾರಣಂಗ್ ಮೀದಿ ಬೆಪ್ಪ ಕಾರ್ಬಾರ್ನ ಒಕ್ಕ 5 ಮನೆಯಲ್ಲಿ ಬೆಚ್ಚಂಡಿತು. ಎಲ್ಲಾ ಕಾರ್ಯಕ್ಕೂ ಒಕ್ಕಕಾರ ತಾಮನೆ ಪೊಮ್ಮಕ ಸಂಸರಡೆ ಬಂದಿತು. ಕೂಡಿಯಾಡೊಂದು ಪಾಡೆಯಂಡ ಒಕ್ಕ ಅಧ್ಯಕ್ಷ ಪಿಂಜ ಒಕ್ಕಕಾರ ಕಟ್ಟಂಡಿತು. ನಾಪುಕ್ಲುವಿನ ಲೇಟೆಸ್ಟ್ ಫರ್ನಿಚರ್ ಆನಿವರ್ಸರಿ ಮೆಗಾ ಆಫರ್. 3-door ವಾರ್ಡ್ರೋಬ್ 8,650 ರೂಪಾಯಿಗೆ, ಡೈನಿಂಗ್ ಟೇಬಲ್ ವಿತ್ 6 chairs 19,800 ರೂಪಾಯಿಗೆ, ಕಾರ್ನರ್ ಸೋಫಾ ಸೆಟ್ 16,400 ರೂಪಾಯಿಗೆ. ಇನ್ನು ಹಲವು ಆಕರ್ಷಕ ಡಿಸ್ಕೌಂಟ್ ಆಫರ್ ಗಳಿಗಾಗಿ ಬನ್ನಿ ಲೇಟೆಸ್ಟ್ ಫರ್ನಿಚರ್, ಹಳೆ ತಾಲೂಕು ರೋಡ್, ನಾಪಕ್ಲು, ಅಂಡ್ ಆಲ್ಸೋ ಅಟ್ ಮೂರ್ನಾಡ್ ಅಂಡ್ ಸಂಪ್ಯ.

ನಿಧನ ಸುದ್ದಿ. ಮೂಲತ ಪಾಲೂರು ಕರಳಾನ, ಇಕ್ಕ ಕುಶಾಲನಗರ ಪಕ್ಕ ಬಸವನಹಳ್ಳಿಲು ವಾಸ ಇಂಜ ಚೆರುವಾಳಂಡ ಪೌತಿ ನಾಣಯ್ಯ ಐಂಡ ಮೋವ ಅರುಣ್ ಕುಮಾರ್ ಪೊನ್ನಪ್ಪ ಐಂಗ ಇಂದು ಪಲಕ 10 ಗಂಟೆಗೆ ಬೆಂಗಳೂರು ಮರಣಪಟ್ಟದು. 59 ಬಯತರ ಚೆರುವಾಳಂಡ ಅರುಣ್ ಕುಮಾರ್ ಪೊನ್ನಪ್ಪ ಐಂಡ ಆಖರಿ ಕಾರ್ಯ ಕಾರ್ಬಾರ್ ನಾಳೆ ಮಜ್ಜನ 12 ಗಂಟೆಗೆ ಪಾಲೂರು ಗ್ರಾಮದಲ್ಲಿ ನಡಪಂದು ಒಕ್ಕ ಕರಾರ್ ಚಿಟ್ಟಿತು. ಕಿಗ್ಗಾಲು ಅಮ್ಮಾಟಂಡ ಪೌತಿ ಪೊನ್ನಪ್ಪ ಐಂಡ ಪೊಣ್ಣು ನೀಲವ ಐಂಗ 83 ಬಯತರ ಇಂದು ಮಜ್ಜನ 3 ಗಂಟೆಗೆ ಮರಣಪಟ್ಟದು. ಅಮ್ಮಾಟಂಡ ನೀಲವ ಐಂಡ ಆಖರಿ ಕಾರ್ಯ ನಾಳೆ ಮಜ್ಜನ 12 ಗಂಟೆಗೆ ಕಿಗ್ಗಾಲು ಗ್ರಾಮದಲ್ಲಿ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕ ಕರಾರ್ ಚಿಟ್ಟಿತು. ನಿಧನ ಸುದ್ದಿ ಕೇಳಿದ್ರಿ.